ಅಂದ್ರೆ ನಾವು ಕಾಫಿ ಸ್ವಲ್ಪ ಸ್ವಲ್ಪ ಇತ್ತು ಇಲ್ಲಿ, ಮತ್ತೆ ನಮ್ಮ ಮಂಗಲ ನಿಲಜಲ್ಲಿ ಕಾಫಿ ತುಂಬಾ ಇತ್ತು. ಹಾಗೆ ಕಾಫಿ ಅನುಭವ ನಮಗೆ ತುಂಬಾ ಇತ್ತು ಮೊದಲಿಂದ. ಹಾಗೆ ಎಲ್ಲ ಕಾಫಿಗೆ ಪರಿವರ್ತನೆ ಮಾಡಿದ್ವಿ. ಬೇರೆ ಯಾವ್ದು ಪರ್ಯಾಯ ಬೆಳೆ ಯಾವ್ದು ಇಲ್ಲಿಗೆ ಆಗದ ಕಾರಣ ಕಾಫಿಯನ್ನೇ ಮಾಡಿದ್ದೇವೆ. 25 ಎಕರೆಯಲ್ಲಿ ಈಗ ಪೆರಡಿಯನ್ ಕಾಫಿ ಮತ್ತು ಚಂದ್ರಗಿರಿ ಈ ಎರಡು ಇದೆ. ರೋಬಸ್ಟ್ ಕಾಫಿನೇ ಹೆಚ್ಚಿರ್ಬೇಕಂತ ಅನ್ಸುತ್ತಲ್ವಾ? ಎಲ್ಲವೂ ರೋಬಸ್ಟೇ ಹಾಕಿದ್ದೇವೆ. ಅಂದ್ರೆ ಅಂತರ್ ಬೆಳೆಯಾಗಿ ಚಂದ್ರಗಿರಿ, ಕರಿಮೆಣಸು ಮತ್ತೆ ಕಿತ್ತಳೆ ಎಲ್ಲವನ್ನು ಹಾಕಿದ್ದೇವೆ. ಚಂದ್ರಗಿರಿಯನ್ನ ಯಾವಾಗ ಹಾಕಿದ್ರಿ, ರೋಬಸ್ಟ ಪೆರಡಿಯನ್ನು ಯಾವಾಗ ನಾಟಿ ಮಾಡ್ಕೊಂಡಿದ್ದು? ಹೊಸ ತೋಟ ಮಾಡುವಾಗ ರೋಬಸ್ಟ ಕಾಫಿ ಜೊತೆ ಚಂದ್ರಗಿರಿಯನ್ನು ಜೊತೆಯಲ್ಲೇ ಹಾಕಿದ್ದೇವೆ. ಒಂದು ಕಾಫಿ ಗಿಡಕ್ಕೆ ಮೂರು ಚಂದ್ರಗಿರಿ ಅಂತ ಹಾಕಿದ್ದೇವೆ ಆಗ್ಲೇ. ಅದು ರೋಬಸ್ಟ್ ಬರುವಾಗ ಅದ್ರಲ್ಲಿ 4-5 ವರ್ಷ ಉತ್ತಮ ಫಸಲು ಬರ್ತದೆ. ಆಮೇಲೆ ರೋಬಸ್ಟ್ ಗಿಡ ಸೇರಿದ ನಂತರ ಅದು ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ, ಅದ್ರ ಬೆಳವಣಿಗೆ ಕಮ್ಮಿ ಆಗುತ್ತೆ, ಕಾಫಿ ಕಮ್ಮಿ ಆಗುತ್ತೆ. ಅರಬಿಕಾ ಹೇಗಿದೆ ಇಲ್ಲಿಯ ಬೆಳವಣಿಗೆ ಮತ್ತು ಇಳುವರಿಯನ್ನ ನೋಡೋದಾದ್ರೆ ಚಂದ್ರಗಿರಿದು? ಚಂದ್ರಗಿರಿ ಬಹಳ ಚೆನ್ನಾಗಿ ಫಸಲು ಬರ್ತದೆ ಇಲ್ಲಿ. ಅಂದ್ರೆ ನಮಗೆ ಸಾಧಾರಣ ಈಗ ತೋಟದ ಖರ್ಚಿಗೆ ಬೇಕಾದ್ದೆಲ್ಲ ಅರಬಿಕದಲ್ಲೇ ನಮಗೆ ಸಿಕ್ಕಿದೆ. ವಾರ್ಷಿಕವಾಗಿ 100 ಚೀಲದವರೆಗೂ ಅರಬಿಕ ಕಾಫಿ ಬೆಳೆ ಬರ್ತಾ ಇದೆ. ಮುಂಚಿತವಾಗಿ ಕಟಾವಿಗೆ ಬಂದ್ಬಿಡುತ್ತೆ, ಆಮೇಲೆ ರೋಬಸ್ಟ ಶುರುವಾಗುತ್ತಲ್ವಾ? ಹೌದು, ಚಂದ್ರಗಿರಿ 2-3 ವರ್ಷಕ್ಕೆ ಫಸಲು ಬರ್ತದೆ. ಈ ಪೆರಿಡಿಯನ್ ನಮಗೆ ಕಡಿಮೆ ಇಲ್ಲ, ಸರಿಯಾಗಿ ಫಸಲು ಬರ್ಬೇಕಿದ್ರೆ 10 ವರ್ಷನೇ ಬೇಕು. ಅಷ್ಟರವರೆಗೆ ನಮ್ಮನ್ನ ಸಾಧಾರಣ ಖರ್ಚು ವೆಚ್ಚಕ್ಕೆಲ್ಲ ಅರಬಿಯಲ್ಲೇ ನಾವು ಸರಿ ತುಗಿಸಿಕೊಂಡು ಹೋಗ್ತೇವೆ. ಓಹೋ, ಹಾಗೆ ಅಂದ್ರೆ ಚಂದ್ರಗಿರಿ ಮತ್ತು ರೋಬಸ್ಟ ಪೆರಿಡಿಯನ್ನ ಹಾಕಿದ್ರಿ, ಬಹುಬೇಗ ನಿಮ್ಗೆ ಅರೇಬಿಕಾದಲ್ಲಿ ಇಳುವರಿ ಶುರುವಾಗುತ್ತೆ. 3 ವರ್ಷದಿಂದ 10 ವರ್ಷದವರೆಗೆ ಉತ್ತಮ ಫಸಲು ಕೊಡ್ತದೆ ಅದು. ರೋಬಸ್ಟ ಬೇಕು ಅನ್ನೋರು ಮೊದಲು ಅರೇಬಿಕ ಹಾಕಿ ಅದರಿಂದ ಪ್ರಯೋಜನ ಮಾಡ್ಕೊಳ್ತಾ ಆಮೇಲೆ ರೋಬಸ್ಟವನ್ನು ಇಟ್ಕೊಳ್ಬಹುದು ಅನ್ನೋ ಒಂದು ವಿಚಾರ ನಿಮ್ಮ ಮಾತಿನಲ್ಲಿದೆ. ಹೌದು, ಎರಡು ಬೇಕು. ಈಗೀಗ ಅರೇಬಿಕ ಉತ್ತಮ ಬೆಲೆ ಇದೆ, ಕೆಲವು ಸಲ ರೋಬಸ್ಟ್ಗೂ ಜಾಸ್ತಿ ಬೆಲೆ ಬರ್ತದೆ, ಹೆಚ್ಚು ಕಮ್ಮಿ ಇರುತ್ತದೆ. ಅರೇಬಿಕ ಮತ್ತು ರೋಬಸ್ಟದ ಬಗ್ಗೆ ಏನ್ ಹೇಳ್ತೀರಿ, ಯಾವ್ದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಯಾವ್ದು ಖರ್ಚು ಮತ್ತೆ ಯಾವ್ದು ಲಾಭ ಅಂತ ಅನ್ಕೊಂಡು ನಿಮ್ಮ ಈಗ ಒಂದು 4-6 ವರ್ಷಗಳ ಅನುಭವವನ್ನ ನೋಡೋದಾದ್ರೆ? ಅರೇಬಿಕಾ ಬೇಗನೆ ಫಸಲು ಬರ್ತದೆ, ಮತ್ತೆ ಅದಕ್ಕೆ ಸ್ವಲ್ಪ ರೋಗಗಳು ಜಾಸ್ತಿ, ಬೋರ್ಲುಗಳೆಲ್ಲ ಜಾಸ್ತಿ, ಆದ್ರೂ ಉತ್ತಮ ಬೆಳೆ ಬೇಗನೆ ಸಿಗ್ತದೆ ಅದರಲ್ಲಿ. ರೋಬಸ್ಟ್ ಆದ್ರೆ ಬಹುವಾರ್ಷಿಕ ಬೆಳೆ, ಎಷ್ಟು 70-80 ವರ್ಷದವರೆಗೂ ಏನು ತೊಂದ್ರೆ ಇಲ್ಲ. ಇದಾದ್ರೆ ಒಂದು 15 ವರ್ಷದವರೆಗೆ ಬಾಳಿಕೆ ಬರ್ತದೆ, ಮತ್ತೆ ತನ್ನಷ್ಟಕ್ಕೆ ನಾಶವಾಗ್ತದೆ. ರೋಬಸ್ಟ ಅಷ್ಟಾಗಿ ಕಾಳಜಿ ಕೇಳುವುದಿಲ್ಲ, ಮತ್ತೆ ಒಂದ್ ರೀತಿ ಗಟ್ಟಿ ಬೆಳೆ. ನೀರಾವರಿ ವ್ಯವಸ್ಥೆ ಇರಬೇಕು, ಹೇಗಿದೆ? ನೀರಾವರಿ ನಾವು ಮಾಡ್ತಾ ಇದ್ದೇವೆ, 2 ಕೆರೆ ಇದೆ. ನೀರಾವರಿ ರೋಬಸ್ಟ್ ಎಲ್ಲದಕ್ಕೂ ಜೊತೆಲೇ ಮಾಡ್ತೇವೆ. ಅಂದ್ರೆ ಪ್ರಾರಂಭದಲ್ಲೇ ನೀವು ಕೆರೆಗಳನ್ನ ಅಥವಾ ಕೊಳಗಳನ್ನ ಮಾಡ್ಕೊಂಡ್ರೆ ಹೇಗೆ? ಪ್ರಾರಂಭದಲ್ಲೇ ಮಾಡಿದ್ದೇವೆ, ಸಣ್ಣ 1 ಕೆರೆ ಇತ್ತು, ಪುನಃ ಅದನ್ನು 2 ಕೆರೆ ಮಾಡಿದ್ದೇವೆ, ಮತ್ತೆ ಅದ್ರ ಮೇಲೆ ಸ್ಪ್ರಿಂಕ್ಲರ್ ಮಾಡಿ ನೀರು ಹಾಯಿಸ್ತಾ ಇದ್ದೇವೆ ಕಾಫಿಗೆ. ತೋಟದ ಕೆಲಸಗಳಿಗೆ ಕಾರ್ಮಿಕರನ್ನ ಅವಲಂಬಿಸಲೇಬೇಕು ಅನ್ನೋ ತರ ಆಗಿದೆ. ಮತ್ತೆ ಸಣ್ಣ ಪುಟ್ಟ ತೋಟ ಆದ್ರೆ ಅವರವರೇ ಮಾಡ್ಕೊಳ್ಳೋದಿದೆ. ನಿಮ್ದು 25 ಎಕರೆ ಪ್ರದೇಶದಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಜನಗಳಿರ್ಲೇಬೇಕು. ಎಷ್ಟು ಜನ ಕಾರ್ಮಿಕರನ್ನ ಅವಲಂಬಿಸಿಕೊಂಡಿದ್ರಿ, ಹೇಗಿದೆ ಪರಿಸ್ಥಿತಿ? ಕಾರ್ಮಿಕರು ಒಂದು 10 ಜನ ಸಾಧಾರಣ ಸರಾಸರಿ ಬೇಕಾಗ್ತದೆ. ಅಂದ್ರೆ ಕಾಫಿ ಕುಯ್ಯೋ ಸಮಯದಲ್ಲಿ ಜಾಸ್ತಿ ಬೇಕಾಗುತ್ತೆ, ಬಾಕಿ ಸಮಯದಲ್ಲಿ 4-5 ಜನ ಆದ್ರೂ ಬೇಕೇ ಬೇಕಾಗುತ್ತೆ. ನಿರ್ವಹಣೆ ಸರಿಯಾಗಿದ್ರೆ ಕಾಫಿ ಬಗ್ಗೆ ಕೃಷಿ ಯಾವ ಕೃಷಿಯಲ್ಲೂ ನಷ್ಟ ಅಂತ ಹೇಳೋದು ಇಲ್ಲ. ಇಲ್ಲೆಲ್ಲ ಸ್ಥಳೀಯ ಜನನೂ ಸಿಗ್ತಾರೆ, ಮತ್ತೆ ಹೊರಗಡೆನೂ ಜನ ಇಲ್ಲಿ ಬಂದು ಕೆಲಸ ಮಾಡಿ ಹೋಗ್ತಾರಲ್ವಾ? ಹೌದು, ಹೊರ ರಾಜ್ಯ ಪರ ರಾಜ್ಯದಲ್ಲಿ ಬರ್ತಾರೆ, ಸ್ಥಳೀಯರು ಸಿಗ್ತಾರೆ. ಬೇಕಾದಂತೆ ನಾವು ಜನ ಸೇರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ಸಗಣಿ ಗೊಬ್ಬರವನ್ನು ಹಾಕ್ತೀರಿ, ಮತ್ತೆ ರಾಸಾಯನಿಕ ಗೊಬ್ಬರ ಮತ್ತಿತರೆ ಪದಾರ್ಥಗಳನ್ನು ಬಳಕೆ ಮಾಡ್ಕೊಳ್ತೀರಲ್ವಾ? ಹೌದು, ಎಲ್ಲ ಮಾಡ್ತೇವೆ. ವರ್ಷಕ್ಕೆ 2 ಸಲ ರಾಸಾಯನಿಕ ಗೊಬ್ಬರ. ಸಗಣಿ ಗೊಬ್ಬರ ಅಂದ್ರೆ ಈಗ ಇಲ್ಲ, ನಮ್ಮ ಹೈನುಗಾರಿಕೆ ಎಲ್ಲ ಬಿಟ್ಟಿದ್ದೇವೆ. ಮೊದಲು 8-10 ದಿನಗಳಿತ್ತು, ದಿನಕ್ಕೆ 10-20 ಲೀಟರ್ ಹಾಲು ಎಲ್ಲ ಮಾರಾಟ ಮಾಡ್ತಾ ಇದ್ವು. ಈಗ ನಮಗೂ ವಯಸ್ಸಾದ ಕಾರಣ ಎಲ್ಲವನ್ನು ಬಿಟ್ಟು ಈಗ ಕಾಫಿ ಕೃಷಿ ಮಾತ್ರ ಮಾಡ್ತಾ ಇದ್ದೇವೆ. ಸಗಣಿ ಗೊಬ್ಬರ ಹಾಕೋದಿಲ್ವಾ, ಅಥವಾ 2-3 ವರ್ಷಕ್ಕೊಂದ್ಸರಿ ತಂದು ಹಾಕ್ತೀರಾ, ಅಥವಾ ಬೇರೆ ಏನಾದ್ರೂ ಮಾರ್ಗಗಳಿದಾವ? ಬೇರೆ ನಾವು ಸುಣ್ಣ ಹಾಕ್ತೇವೆ ಮುಖ್ಯವಾಗಿ, ಮತ್ತೆ ಸಗಣಿ ಗೊಬ್ಬರವನ್ನು ಯಾವಾಗಾದ್ರೂ 4-5 ವರ್ಷಕ್ಕೊಂದ್ಸಲ ಸ್ವಲ್ಪ ಸ್ವಲ್ಪ ಹಾಕ್ತೇವೆ ನಾವು ಸಾಧ್ಯವಾದಷ್ಟು. ತೋಟದಲ್ಲಿ ಎಂತೆಂತ ಮರಗಳಿದಾವೆ ನೆರಳಿಗೆ ಮತ್ತೆ ಗೊಬ್ಬರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ? ತೋಟದಲ್ಲಿ ಸಾಧಾರಣ ಹಲಸಿನ ಮರ, ಮಾವಿನ ಮರ, ಕರಿ ಮರ, ಮತ್ತೆ ಅತ್ತಿ ಮರ, ನಂದಿ ಮರ, ಹೀಗೆ ಎಲ್ಲ ತರಾವರಿ ಕಾಡು ಮರಗಳು, ಎಲ್ಲಾ ಮರಗಳು ಇದೆ ನಮ್ಮಲ್ಲಿ. ಬಹಳ ವಿಶೇಷವಾಗಿ ನೀವು ಆಸಕ್ತಿಯಿಂದ ತೊಡಸ್ಕೊಂಡಿರೋದ್ರಿಂದ ಬೆಳವಣಿಗೆ ಆಗ್ತಾ ಬಂದಿದ್ರಿ. ಚೆನ್ನಾಗಿ ನಾವು ಕೆಲಸ ಮಾಡಿದಷ್ಟು, ನಮ್ಮ ಪಾತ್ರ ಹೆಚ್ಚಿಗಿದ್ದಷ್ಟು ಕೃಷಿಯಲ್ಲಿ ಬೆಳವಣಿಗೆ ಆದೇ ಆಗ್ತದೆ. ಏರುಪೇರುಗಳು ಇದ್ದಿದ್ದೆ ಏನಂತೀರಿ? ಹೌದು, ಏರುಪೇರು ಯಾವಾಗಲೂ ಇದ್ದದ್ದೆ, ಅದು ಬೆಳೆಯಾಗಲಿ ಬೆಲೆಯೂ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಅದು ಅದಕ್ಕೆ ಯಾವುದಕ್ಕೂ ದುತ್ತಿ ಇಡಬಾರದು, ನಾವು ಮಾಡ್ತಾ ಹೋಗಿರ್ಬೇಕು. ಒಂದಲ್ಲ ಒಂದ್ ದಿವಸ ಅದಕ್ಕೆ ಸರಿಯಾಗಿ ನಿಮ್ಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ ನಾವು ನಂಬಿದ್ದೇವೆ. ಐಷಾರಾಮ ಜೀವನ ನಡೆಸಲು ಸಾಧ್ಯ ಇಲ್ಲ ಕೃಷಿಯಿಂದ, ಆದರೂ ನೆಮ್ಮದಿಯಲ್ಲಿ ಬದುಕಬಹುದು ಕೃಷಿಯಿಂದ. ನೀವು, ನಿಮ್ಮ ಶ್ರೀಮತಿ, ಮತ್ತೆ ಅವಕಾಶ ಇದ್ದಾಗ ಮಕ್ಕಳು, ಮಗಳು, ಮೊಮ್ಮಕ್ಕಳು ಎಲ್ಲರೂ ಎಷ್ಟು ಸಾಧ್ಯ ಆಗಿದ್ದಷ್ಟು ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶಗಳನ್ನ ಇಟ್ಕೊಂಡಿರ್ತೀರಿ ಅಲ್ವಾ? ಹೌದು, ಎಲ್ಲರಿಗೂ ಅನುಭವ ಇದೆ ತೋಟದಲ್ಲಿ. ನಾವು ನಮ್ಮ ಜೊತೆ ಬರ್ತಾರೆ, ಒಂದು ತೋಟಗಾರರ ಸುತ್ತ ಎಲ್ಲರೂ ಬರ್ತಾರೆ, ಆಗೋಷ್ಟು ಸ್ವಲ್ಪ ಸ್ವಲ್ಪ ಹಣ್ಣು ಕೊಯ್ತು ತೋಟದ ಕೆಲಸ ಎಲ್ಲ ಅವ್ರದೆಲ್ಲ ನೋಡ್ಕೊಂಡು ಸಾಧ್ಯವಾದಷ್ಟು ಅವರು ಮಾಡ್ತಾರೆ, ಎಲ್ಲರಿಗೂ ಆಸಕ್ತಿ ಇದೆ. ಬೇಸಾಯದಲ್ಲಿ ಎಷ್ಟು ಖರ್ಚುಗಳನ್ನ ಕಮ್ಮಿಗೊಳಿಸ್ಕೊಳ್ತೀವೋ ಅಷ್ಟು ಒಳ್ಳೇದು. ಮತ್ತೆ ಕಾರ್ಮಿಕರ ಮೇಲೆ ಅತಿಯಾದ ಅವಲಂಬನೆ ಆದಷ್ಟು ಸಮಸ್ಯೆನೆ, ವೆಚ್ಚ ಹೆಚ್ಚಾದಷ್ಟು ಲಾಭ ಇಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಇದನ್ನ ಬಿಟ್ಟು ಇನ್ನೆಲ್ಲಿಗೂ ಹೋಗ್ತಾರೆ, ಏನೇನೋ ಸಮಸ್ಯೆಗಳಾಗ್ತವೆ. ಹೇಳಿ, ಕೃಷಿಯಲ್ಲಿ ಹೇಗೆ ಸಾಗ್ಬೇಕು ನಿಮ್ಮ ಅನುಭವ? ಈಗ ಪ್ರಥಮವಾಗಿ ಜಮೀನು ಇಟ್ಕೊಂಡಿರೋರು ಭಾಗಿ ಆಗ್ಬೇಕು, ಆಮೇಲೆ ಎಲ್ಲೆಲ್ಲಿ ಅವಕಾಶಗಳಾಗ್ತಾವೋ ಅಲ್ಲೆಲ್ಲ ಖರ್ಚುಗಳನ್ನ ಕಮ್ಮಿಗೊಳಿಸ್ತಾ ಹೋದ್ರೆ ಒಳ್ಳೇದು. ನಿಮ್ಮ ಅನುಭವಗಳನ್ನ ಕೆಲವೊಂದು ಪ್ರಸ್ತಾಪ ಮಾಡಿ. ನಮ್ಮಿಂದ ಸಾಧ್ಯವಾದಷ್ಟು ನಾವೇ ಮಾಡ್ಬೇಕು, ನಮಗೆ ಸಾಧ್ಯವಾಗದನ್ನು ಕಾರ್ಮಿಕರಿಂದ ಮಾಡಬೇಕು. ಮತ್ತೆ ಈಗಿನ ಯಂತ್ರೋಪಕರಣ ಎಲ್ಲ ಬಂದ ಇದರಿಂದ ಬಹಳ ಅನುಕೂಲ ಆಗ್ತದೆ. ಹೆಚ್ಚು ಕಾರ್ಮಿಕರನ್ನು ನಾವು ಅವಲಂಬಿಸಬೇಕಾಗಿಲ್ಲ. ಸುಲಭದಲ್ಲಿ ಮಾಡೋದು, ಕಾಫಿ ಸ್ವಚ್ಛಗೊಳಿಸುವುದಾಗಲಿ, ಮತ್ತೆ ಪ್ರತಿಯೊಂದು ವಿಷಯಕ್ಕೂ ಕಡೆ ಕೊಚ್ಚಲಿಕ್ಕಾಗಲಿ, ಮತ್ತೆ ಔಷಧಿ ಸಿಂಪಡಣೆ ಎಲ್ಲ ಯಂತ್ರೋಪಕರಣ ಬಂದ ಕಾರಣ ಎರಡು ಮೂರು ಜನ ಕಾರ್ಮಿಕರಿದ್ರು ನಾವೆಲ್ಲ ಸುಧಾರಿಸ್ಕೊಂಡು ಹೋಗ್ಬೋದು. ಹಿಂದಿನಂತೆ 20 ಜನ ಸೇರಿಸಿಕೊಂಡು ಕಾಫಿ ಹರಿಚುವಂತದೆಲ್ಲ ಅಷ್ಟು ಶ್ರಮ ವಹಿಸಬೇಕಾಗಿಲ್ಲ. ಈಗೆಲ್ಲ ಯಾಂತ್ರೀಕರಣ ಬಂದ್ಮೇಲೆ ಬಹಳ ಸುಲಭದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಕಳೆ ಕೊಚ್ಚ ಯಂತ್ರಗಳನ್ನ ತೋರಿಸ್ತಾ ಇದ್ರಿ, ಎಷ್ಟಿದಾವೆ, ಯಾವಾಗ್ಲಿಂದ ಬಳಕೆ ಮಾಡ್ಕೊಳ್ತಾ ಇದ್ರಿ, ಹೇಗೆ ಅನುಕೂಲ ಆಗ್ತಾ ಇದೆ ಹೇಳಿ. 3 ಕಳೆ ಕೊಚ್ಚ ಯಂತ್ರ ಇದೆ, ಸುಮಾರು 10 ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಸುಲಭ ಆಗ್ತದೆ, ಸ್ವಲ್ಪ ನುಡಿತವರು ಬೇಕು, ಅದು ಉಪಯೋಗ ಆಗ್ತಾ ಇದೆ. ಅಂದ್ರೆ ಈಗ ಶುರುವಿಗೆ ಬಹಳ ಕೆಲಸ ಹಿಡಿತದೆ, ಕಾಫಿ ತೋಟ ಸೇರಿದ ಮೇಲೆ ಅಷ್ಟೊಗೆ ಕಳೆ ಕೊಚ್ಚು ಕೆಲಸ ಇರೋದಕ್ಕೆ ವರ್ಷ ಹೋದಾಗ ಕೆಲಸ ಕಮ್ಮಿ ಆಗ್ತಾ ಬರ್ತದೆ. ಕಾಫಿಗೆ ಗಿಡಗಳು ಬೆಳೆದಂಗೆಲ್ಲ ಕಳೆನು ಕಡಿಮೆ ಆಗುತ್ತೆ, ಮತ್ತೆ ಕೆಲಸನು ಕಡಿಮೆ ಆಗೋದಿದೆ. ಆದ್ರೂ ಅಲ್ಲಲ್ಲಿ ಬೆಳೆಯುವ ಕಳೆಗಳನ್ನ ಕೈಯಿಂದ ಹೊಡೆಯೋದ್ಕಿಂತ ಯಂತ್ರಗಳನ್ನ ಉಪಯೋಗಿಸಿಕೊಂಡು ಅದನ್ನ ಹತೋಟಿ ಮಾಡೋದು ಬಹಳ ಒಳ್ಳೇದೆ. ಯಂತ್ರಗಳು ಸಹ ಸುಸ್ಥಿತಿಯಲ್ಲಿ ಇರಬೇಕು. ಅದನ್ನ ಹೇಗೆ ನೀವು ಇಲ್ಲಿ ಸಣ್ಣ ಪುಟ್ಟದನ್ನ ಸರಿಪಡಿಸಿಕೊಳ್ತೀರಾ ಅಥವಾ ಪೇಟೆಗೆ ತೆಗೆದುಕೊಂಡು ಹೋಗ್ತೀರಾ? ಸಣ್ಣ ಪುಟ್ಟದೆಲ್ಲ ನಾವೇ ಮಾಡ್ತೇವೆ, ನಮಗೆ ನಾವು ಮಾಡ್ಕೊಂಡು ಹೋಗ್ಬೋದು, ದೊಡ್ಡ ಏನಾದ್ರು ತೊಂದರೆ ಬರೋದಿಲ್ಲ. ಕಾಳು ಮೆಣಸು ಕಾಳು ಬಿಡಿಸೋ ಯಂತ್ರವನ್ನು ಇಟ್ಕೊಂಡಿದ್ರಿ, ಅದೆಷ್ಟು ವರ್ಷ ಆಯ್ತು ತಂದು? ಅದು 10 ಆಯ್ತು. ಅದು ಬಹಳ ಸ್ವಲ್ಪ ಬಹಳ ಉಪಯೋಗ ಅದು ಕಾಳು ಮೆಣಸು ಬಿಡಿಸೋದು. ಇಲ್ಲದ್ರೆ ಮೊದಲಾದ್ರೆ ಕುಯ್ದು ಅದನ್ನು ಕಾಲಲ್ಲಿ ಮೆಟ್ಟೋದು ಬಹಳ ಆರೋಗ್ಯಕ್ಕೂ ತೊಂದರೆ ಆಗ್ತಿತ್ತು. ಇದು ಒಂದು ಗಂಟೆಗೆ ಸಾಧಾರಣ 200-300 ಕೆಜಿ ಅಷ್ಟು ಕಾಳು ಮೆಣಸು ಬಿಡಿಸಬಹುದು. ಅದು ಮನುಷ್ಯರಾದ್ರೆ ಅದಕ್ಕೊಂದು 10 ಜನ ಬೇಕಾದ್ರು ಕೇವಲ 1 ಗಂಟೆಯಲ್ಲಿ ಯಂತ್ರದಿಂದಲೇ ನಾವು ಮಾಡಬಹುದು. ಕಾಫಿಯನ್ನ ಶುಚಿ ಮಾಡ್ಲಿಕ್ಕೆ ಯಂತ್ರಗಳನ್ನು ಇಟ್ಕೊಂಡಿದ್ರಿ, ಒಂದು ಬಹಳ ಸುಲಭವಾಗಿ ಬಹಳ ವರ್ಷಗಳಿಂದ ಉಪಯೋಗಿಸಿಕೊಳ್ತಕ್ಕಂಥದ್ದು, ಇನ್ನೊಂದು ಇತ್ತೀಚೆಗೆ ತಂದಿದ್ದು, ಇದ್ರ ಬಗ್ಗೆ ಹೇಳಿ. ಕಾಫಿ ಶುಚಿ ಮಾಡಿಸ್ಲಿಕ್ಕೆ ನಾವು ಮೊದಲು ಎಲ್ಲ ಅದನ್ನು ಎರಚುವ ಪದ್ಧತಿ ಇತ್ತು. ಹಳೆ ಕ್ರಮದಲ್ಲಿ ಮರದಲ್ಲಿ ದೊಡ್ಡ ಕಣದಲ್ಲಿ ಎರಚುತ್ತಾ ಇದ್ವು, ಅದಕ್ಕೂ ತುಂಬಾ ಶ್ರಮ ಇತ್ತು. ಒಳ್ಳೆ ಗಟ್ಟಿಮುಟ್ಟಾದವರು ಬೇಕಿತ್ತು, ಅದು ಎರಚಿ ಅದನ್ನು ಶುಚಿಗೊಳಿಸಲಿಕ್ಕೆ ಬಹಳ ಕೆಲಸ ಹಿಡಿತಾ ಇತ್ತು. ಕ್ರಮೇಣ ನಾವೇ ಸ್ವಂತ ಇದರಲ್ಲಿ ಒಂದು 2 ಫ್ಯಾನ್ ಮತ್ತೆ ಒಂದು ನೀರಿನ ಬ್ಯಾರಲ್ ಉಪಯೋಗ ಮಾಡಿ ಅದರಲ್ಲಿ ಕಾಫಿ ಕೆಳಗೆ ಬೀಳುವಂತೆ ಮಾಡಿ ಈ ಗಾಳಿಯಲ್ಲಿ ಅದನ್ನು ಸ್ವಚ್ಛ ಮಾಡ್ತಾ ಇದ್ವು. ಮತ್ತೆ ಸ್ವಲ್ಪ ಕಾಫಿ ಬೇಯ 1 ಗಂಟೆಗೆ ಒಂದು 4-5 ಚೀಲ ಹೀಗೆ ನಾವೇ ಸ್ವಚ್ಛ ಮಾಡ್ತಾ ಇದ್ವು. ಅದು ಕ್ರಮೇಣ ಕಾಫಿ ಜಾಸ್ತಿ ಆದಾಗ ಅದಕ್ಕೊಂದು ಹೊಸ ಯಂತ್ರಗಳು ಬಂದಿದೆ, ಅದರಲ್ಲಿ ಬಹಳ ಬೇಗ ಆಗುತ್ತೆ. ವರ್ಕ್ಶಾಪ್ಗಳಲ್ಲೆಲ್ಲ ಸಿಗ್ತದೆ. ಅದು 30,000 ಬೆಲೆ ಇದೆ, ಅದರಲ್ಲಿ 1 ಗಂಟೆಗೆ ಸರ್ 25 ಚೀಲವನ್ನು ಸ್ವಚ್ಛ ಮಾಡಬಹುದು. ಸಂದರ್ಭಕ್ಕೆ ತಕ್ಕಂತೆ ನಾವು ಯಂತ್ರಗಳನ್ನ ಸಲಕರಣೆಗಳನ್ನ ಉಪಯೋಗಿಸ್ಕೊಳ್ತಾ ಹೋದ್ರೆ ಒಳ್ಳೇದೆ. ಮೊದಲು ಕಾಫಿ ಕಡಿಮೆ ಇತ್ತು, ಈಗ ಹೆಚ್ಚಿಗಾಯ್ತು, ಅದಕ್ಕೆ ತಕ್ಕಂತೆ ನೀವು ಮಾರ್ಪಾಡು ಮಾಡ್ಕೊಂಡಿದ್ರಿ. 1980 ನೀವು ಇಲ್ಲಿಗೆ ಬಂದಾಗ ಬಹಳ ಕಡಿಮೆ ಇತ್ತು ಕಾಫಿ ಹೇಳ್ತಾ ಇದ್ರು, ಒಂದೇ 1 ಚೀಲ ಸಿಗ್ತಾ ಇತ್ತು. ಈಗ ಎಷ್ಟು ಲಭಿಸ್ತಾ ಇದೆ? ಅದೇ ನಾವು ಶೂನ್ಯದಿಂದಲೇ ಪ್ರಾರಂಭಿಸಿದ್ದು ಕಾಫಿಯನ್ನು. ಈಗ ಸದ್ಯ 500-600 ಚೀಲದವರೆಗೂ ರೋಬಸ್ಟ್ ಕೊಯ್ತಾ ಇದ್ದೇವೆ, 100-200 ಚೀಲ ಅರೇಬಿಯನ್ ಕೊಯ್ತಾ ಇದ್ದೇವೆ ಸದ್ಯಕ್ಕೆ. ಕಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, 2 ಕಣಗಳನ್ನ ತೋರಿಸ್ತಾ ಇದ್ರಿ, ತಾಟ್ಪೋಲ್ಗಳನ್ನ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ರಿ. ಎಷ್ಟೋ ಜನ ಸಿಮೆಂಟ್ ಕಣಗಳನ್ನ ಅಥವಾ ಟೈಲ್ಸ್ ಹಾಕಿ ಕಣಗಳನ್ನ ಮಾಡ್ಕೊಂಡಿರೋದಿದೆ ಕಾಫಿ ಒಣಗಿಸ್ಲಿಕ್ಕೆ, ಕಾಳು ಮೆಣಸು ಒಣಗಿಸ್ಲಿಕ್ಕೆ, ಏನಂತೀರಿ? ಈ ಕಾಫಿ ಕಣ ಮಣ್ಣಿನ ಕಡಿಮೆ ಇದೆ, ಅದರ ಮೇಲೆ ನಾವು ಈ ಕಪ್ಪು ಟಾರ್ಪಲ್ ಹಾಸಿ ಅದರಲ್ಲೇ ಕಾಫಿ ಒಣಗಿಸೋದು. ನಾವು ಮೊದಲಿಂದಲೂ ಅದೇ ತರ ಮಾಡ್ತಾ ಇದ್ದವು. ಈ ಸಿಮೆಂಟ್ ಕಣಕ್ಕಿಂತಲೂ ಇದು ಬಹಳ ಪ್ರಯೋಜನ ಇದೆ. ಸಿಮೆಂಟ್ ಕಣ ಇದ್ದರೂ ಸಹ ಈ ಕಾಫಿ ಕಪ್ಪು ಟರ್ಪಲ್ ಅನ್ನು ಹಾಕಿ ಅದ್ರಲ್ಲಿ ಒಣಗಿಸಿದ್ರೆ ಅದನ್ನು ಮಡಚಲಿಕ್ಕೆ ತೆಗಿಲಿಕ್ಕೆ ಏನು ಮಳೆಗಿಳೆ ಬಂದ್ರೂ ಕೂಡಲೇ ಅದನ್ನೆಲ್ಲ ನಾವು ಇದು ಮಾಡಬಹುದು. ಅದು ಬಹಳ ಅನುಕೂಲ ಆಗುತ್ತೆ ಕಪ್ಪು ಟರ್ಪಲ್. ಸಿಮೆಂಟ್ ಕಣ ಅಥವಾ ಟೈಲ್ಸ್ ಹಾಕಿ ಕಣ ಮಾಡೋದು ವೆಚ್ಚದಾಯಕ, ಮತ್ತು ಅಲ್ಲಿ ಅನಾನುಕೂಲಗಳು ಏನಂತೀರಿ? ಸಿಮೆಂಟ್ ಕಣಕ್ಕೆ ಮೊದಲೇ ತುಂಬಾ ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದು ಮತ್ತೆ ಈ ಕಾಫಿ ವರ್ಷಕ್ಕೆ 1 ಬಾರಿ ಮಾತ್ರ, 1 ತಿಂಗಳು ಮಾತ್ರ ಕಾಫಿ ಬೆಳೆ, ಆಮೇಲೆ ಏನು ದೊಡ್ಡ ಪ್ರಯೋಜನ ಇಲ್ಲ. ಅದರಲ್ಲಿ ಹುಲ್ಲು ಗಿಲ್ಲು ಬೆಳೆದುಕೊಂಡು ಅದು ಏನು ಪ್ರಯೋಜನ ಕಾಣೋದಿಲ್ಲ. ಇದಾದ್ರೆ ಇದು ಮಣ್ಣಿನ ಕಣದಲ್ಲೇ ಹುಲ್ಲಿನ ಕಣದಲ್ಲಿ ಕಪ್ಪು ಟಾರ್ಪಲ್ ಹಾಸಿದ್ರೆ ಬಹಳ ಅನುಕೂಲ. ಎಷ್ಟು ತಾಟ್ಪಲ್ಗಳಿದಾವೆ? ಮರೊಂದು 50 ಟಾರ್ಪಲ್ಗಳಿದೆ ನಮ್ಮಲ್ಲಿ. ಕೃಷಿ ಇಲಾಖೆ ಅಥವಾ ಕಾಫಿ ಮಂಡಳಿಯಿಂದ ತಗೊಂಡ್ಬಂದಿದ್ರ ಅಥವಾ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸಿದ್ರ ಹೇಗೆ? ಕೃಷಿ ಇಲಾಖೆಯವರು ಸ್ವಲ್ಪ ಕೊಡ್ತಾರೆ, ಮತ್ತೆ ನಾವು ಮುಕ್ತ ಮಾರುಕಟ್ಟೆಯಲ್ಲಿ ತಗೊಳ್ತೇವೆ. ನಮ್ಗೆ ಬೇಕಾದ ಯಾವ್ಯಾವ ಅಳತೆ ಬೇಕಾದಂತೆ ನಾವು ತಗೊಳ್ತೇವೆ. ನಾವು ಎಷ್ಟು ಅಳತೆಯ ತಾಟ್ಪಲ್ಲು ಸೂಕ್ತ ಅಂತ ಹೇಳ್ತೀರಿ ನಿಮ್ಮ ಅನುಭವದ ಪ್ರಕಾರ? 8-6 meter ಬಹಳ ಅನುಕೂಲ. ತುಂಬಾ ದೊಡ್ಡದಾದ್ರೂ ಕಷ್ಟ, ತುಂಬಾ ಚಿಕ್ಕದಾದ್ರೂ ಬಹಳ ಕಷ್ಟ. 8 meter 6 meter ಆಗಲದ್ದು ಸಾಧಾರಣ ಹೆಚ್ಚಿಗೆ ಬಹಳ ಉಪಯೋಗ ಬರ್ತದೆ. ಅದು 8 meter 6 meter ಪ್ರಸ್ತುತ ಏನು ಬೆಲೆ ಇದೆ ಅಂತ ಹೇಳ್ತೀರಿ? ಅಂದಾಜು 2,000-3,000 ಇದೆ. ಅದರ ಕ್ವಾಲಿಟಿ ಮೇಲೆ ಹೋಗುತ್ತದೆ. ಸ್ವಲ್ಪ ಒಳ್ಳೆ ಕ್ವಾಲಿಟಿ ಆದ್ರೆ ನಾವು ಇನ್ನೂ ಇದೆ, 10 ವರ್ಷದ ಟಾರ್ಪಲ್ಗಳು ಇನ್ನೂ ನಮ್ಮ ಬಳಿ ಇನ್ನೂ ಇದೆ. ಅದನ್ನು 1 ತಿಂಗಳು ಅಷ್ಟೇ ಕಾಫಿ ಕೆಲಸ, ಆಮೇಲೆ ಚೆನ್ನಾಗಿ ಜೋಪಾನಾಗಿಟ್ಟು ಇಲಿಗಿಲಿ ಕಚ್ಚದಂತೆ ನೋಡ್ಕೊಂಡು ಜಾಗೃತಿಯಲ್ಲಿ ಇಟ್ಟರೆ 10 ವರ್ಷದವರೆಗೂ ನಾವು ಉಪಯೋಗ ಮಾಡ್ತಾ ಇರಬಹುದು. ಇಲಿಗಳು ಅಥವಾ ಬೇರೆ ಜೀವಿಗಳು ಬಾಯಿ ಹಾಕಿ ಕಡಿದಂಗೆ ಹೇಗೆ ಜೋಪಾನವಾಗಿ ಇಟ್ಕೊಳ್ತೀರಿ? ಇಲಿಗಳು ಬರೋದ ಸ್ಥಳದಲ್ಲೇ ನೋಡಿ ಜೋಪಾನ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿ ಇಲಿಗಳು ಬರುವುದಿಲ್ಲ ಅಲ್ಲೇ ನಾವು ಜೋಪಾನ ಇಟ್ಕೊಂಡ್ರೆ ಏನು ತೊಂದರೆ ಆಗುದಿಲ್ಲ. ಅಂದ್ರೆ ಉಪಯೋಗ ಇಲ್ಲಂತಾದ್ರೆ ಅದನ್ನ ಬಿಸಿಲಿಗೆಲ್ಲ ತುಂಬಾ ಇಡಬಾರದು, ಚೆನ್ನಾಗಿ ಮಡಿತು ಚೆನ್ನಾಗಿ ಇಟ್ಕೊಳ್ಬೇಕಷ್ಟೇ. ಬಿಸಿಲಿಗೆ ಒಡ್ಬಾರದು, ಹಾಗೆ ಇಲಿಗಳು ಹೆಗ್ಗಣಗಳು ಕಡಿದಂಗೆ ನೋಡ್ಕೊಳ್ಬೇಕು. ಜೊತೆಗೆ ಕಾಫಿ ಅಲ್ದಲ್ಲೇ ಇತರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋದಿದೆಯಾ? ಮೆಣಸಿಗೆ ಬಹಳ ಉಪಯೋಗ, ಮೆಣಸಿಗೂ ಅಷ್ಟೇ. ಕಾಫಿ ನಮ್ಗೆ ಎಷ್ಟು ಅನುಕೂಲ ಇದೆಯೋ ಮೆಣಸಿಗೂ ಅಷ್ಟೇ ಉಪಯೋಗ ಇದೆ. 2-3 ದಿನಕ್ಕೆ ಅದರಲ್ಲಿ ಚೆನ್ನಾಗಿ ಒಣಗ್ತದೆ. ಜನನು ಕಡಿಮೆ ಸಾಕು, ಹಾಕುವಾಗ ನೋಡ್ಬಿಟ್ಟು ಆಮೇಲೆ ಪ್ರತಿದಿನೂ ಮಡಚಿ ಆಮೇಲೆ ಬೆಳಗ್ಗೆ ಬಿಸಿಲು ಬಂದ ತಕ್ಷಣ ಅದನ್ನ ತೆರೆದ್ಬಿಟ್ಟು ಹರಡಿ ಮತ್ತೆ ಸಾಯಂಕಾಲ ಮುಚ್ಚಿಬಿಡ್ತೀರೇನೋ ಅಲ್ವಾ? ಹೌದು, ಇದು ಬಹಳ ಸುಲಭದ ಕೆಲಸ. ಈ ಟರ್ಪಲ್ಗಳು, ಕಪ್ಪು ಟರ್ಪಲ್ಗಳು ಶಾಖವನ್ನು ಬೇಗ ಹೀರಿಕೊಳ್ಳುತ್ತೆ, ಬೇಗನೆ ಒಣಗುತ್ತದೆ. 8 ದಿವಸಕ್ಕೆ ಕಾಫಿ ಒಣಗ್ತದೆ, ಮೆಣಸು 2-3 ದಿನಕ್ಕೆ ಒಣಗ್ತದೆ. ಸಾಯಂಕಾಲ ಮುಚ್ಚಬಹುದು, ಬೆಳಗ್ಗೆ ಬಿಡಿಸಬಹುದು, ಏನು ಇಬ್ಬರೇ ಸಾಕಾಗುತ್ತದೆ. ತುಂಬಾ ಕಾರ್ಮಿಕರು ಏನು ಬೇಕಾಗೋದಿಲ್ಲ ಇದಕ್ಕೆ. ಪ್ರತಿದಿನೂ ನೀವು ಮಡಿಸ್ತಾ ಇರ್ತೀರಾ ಅಥವಾ ಕೊನೆಗೆ 1-2 ದಿನ ಇರುವಾಗ ಮಡಿಚಿಕೊಳ್ತೀರಾ, ಹೇಗೆ? ಈ ಕಾಫಿ ಆದ್ರೆ ಶುರುವಿಗೊಂದು 4-5 ದಿವಸ ಇನ್ನು ಹೆಚ್ಚಿಗೆ ಮುಚ್ಚುವ ಅಗತ್ಯ ಇಲ್ಲ. 5 ದಿನ ಕಳೆದ ಮೇಲೆ 1 ದಿನ ಮುಚ್ಚಿ ಹಾಗೆ ಬಿಟ್ಟು ಮತ್ತೆ ಮಾರನೇ ದಿನ ಪುನಃ ಬಿಡಿಸಬಹುದು. 2 ಸಲ ಮುಚ್ಚಿ ಬಿಡಿಸಿದ್ರೆ ಒಣಗಿಬಿಡುತ್ತೆ. 8 ದಿವಸಕ್ಕೆ ಸಾಧಾರಣ ಒಣಗ್ತದೆ ಚೆನ್ನಾಗಿ ರೋಬಸ್ಟ್ ಕಾಫಿ. ಅರಬಿ ಆದ್ರೆ ಒಂದು 10-12 ದಿವಸ ಬೇಕಾಗುತ್ತೆ. ಕಪ್ಪು ತಾಟ್ಪಲ್ಗಳೇ ಅನುಕೂಲ. ತಾವ್ ಹೇಳಿದಂಗೆ ಬಿಸಿಲು ಚೆನ್ನಾಗಿ ಬಡಿಯುತ್ತೆ, ಎಳ್ಕೊಳ್ಳುತ್ತೆ, ಆ ಮೂಲಕ ಕಾಫಿ ಹಣ್ಣು ಬೇಗ ಬೇಗ ಒಣಗುತ್ತೆ, ಪ್ರಯೋಜನಕಾರಿ. ಮತ್ತು ಎಷ್ಟು ದಪ್ಪದ ತಾಟ್ಪಲ್ಗಳು GSM ಅಂತ ಅನ್ಕೊಂಡು ಹೇಳ್ತಾರಲ್ಲ, ಅದು ತರಾವರಿ ಕ್ವಾಲಿಟಿಗಳಿದೆ, ನಾವು ನೋಡಿ ತಕೊಳ್ಬೇಕಾಗ್ತದೆ. ನೋಡಿ ತಗೊಳ್ಳೋದು ಒಳ್ಳೇದು. ಕೆಲವೊಬ್ರು ಬೆಲೆಯನ್ನ ನೋಡ್ಕೊಂಡು ಸ್ವಲ್ಪ ತೆಳುವಾಗಿರೋದನ್ನ ತಗೊಂಡ್ಬಿಡ್ತಾರೆ, ಬೇಗ ಹರಿದ್ಬಿಡ್ತವೆ. ಒಂದು ಮಧ್ಯಮ ಗಾತ್ರದಲ್ಲಿರೋದು ಅಥವಾ ಗುಣಮಟ್ಟದ ನೋಡ್ಕೊಂಡು ತೆಗೆದುಕೊಳ್ಳೋದು ಒಳ್ಳೇದಂತ ಹೇಳ್ತಾ ಇದ್ದೀರಿ ಅಲ್ವಾ? ಹೌದು, ಈ ISI ಗುಣಮಟ್ಟದೇ ಸಿಗ್ತದೆ. ISI ಗುಣಮಟ್ಟದ ಒಳ್ಳೆ ಉತ್ತಮ ಕ್ವಾಲಿಟಿ ತಗೊಂಡ್ರೆ ಏನು 10 ವರ್ಷಕ್ಕೆ ನಾವು ಉಪಯೋಗಿಸಬಹುದು. ಚೆನ್ನಾಗಿ ಇಟ್ಕೊಂಡ್ರೆ 10 ವರ್ಷದವರೆಗೆ ಏನು ತೊಂದರೆ ಇಲ್ಲ. ಕಣದ ಬಳಕೆ ಆದ್ಮೇಲೆ ಅಲ್ಲಿ ಏನು ಕೆಲಸ ಮಾಡ್ಕೊಳ್ತೀರಿ? ಕಣದಲ್ಲಿ ಮತ್ತೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಹುಲ್ಲುಗಿಲ್ಲಿ ಬೆಳೀತಾ ಇರ್ತದೆ, ದನಗಳಿದ್ರೆ ದನ ಮೇಯಿಸಬಹುದು ಅಷ್ಟೇ ಹೊರತು ಬೇರೆ ಯಾವ್ದಕ್ಕೂ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸಣ್ಣ ಪುಟ್ಟ ತರಕಾರಿಗಳನ್ನ ಬೆಳಿಲಿಕ್ಕೆ ಹೋದ್ರೆ ಮತ್ತೆ ಅದನ್ನ ಸಮತಟ್ಟು ಮಾಡೋ ಕೆಲಸ ಆಗ್ತದೆ, ಹಾಗಾಗಿ ಹಾಗೆ ಬಿಟ್ಬಿಡ್ತೀರೇನಲ್ವಾ? ಹಾಗೆ ಬಿಟ್ಬಿಡ್ತೇವೆ. ದನಗಳನ್ನು ಮೇಯಿಸಬಹುದು ಅಷ್ಟೇ ಹುಲ್ಲುಗಿಲ್ಲು ಬಂದ್ರೆ. ಮತ್ತೆ ಈಗ ಕಾಫಿ ಒಣಗಿಸೋ ಸಮಯದಲ್ಲಿ ಈ ಕಳೆ ಕೊಚ್ಚು ಅಂತದ್ರಲ್ಲಿ ಒಂದು ಬಾರಿ ಅದನ್ನು ಚೆನ್ನಾಗಿ ಕಳೆ ತೆಗೆದ್ಬಿಟ್ರೆ ಅದರ ಮೇಲೆ ತರ್ಪಲ್ ನೇರವಾಗಿ ಹಾಸಬಹುದು. ಕಳೆ ಕೊಚ್ಚೋ ಯಂತ್ರ ಸಖತ್ತಾಗಿ ಎಲ್ಲಾ ಕಳೆಗಳನ್ನ ಬಗ್ಗೆ ಬಡದ್ ಬಿಡುತ್ತೆ, ಅಲ್ಲೇನು ಮೋಟು ಗೀಟು ಏನು ಉಳಿಯೋದಿಲ್ಲ ಅಲ್ವಾ? ಹೌದೌದು, ಎಲ್ಲ ಗುತ್ತಿ ಗಿತ್ತಿಗಳು ಎಲ್ಲ ಹೋಗ್ಬಿಡ್ತದೆ, ಅದ್ರ ಮೇಲೆ ಟಾರ್ಪಲ್ ಅನ್ನ ಹಾಸ್ಬಿಡ್ಬಹುದು. ಎರಡು ಕಡೆಗೆ ನೀವು ಕಣ ಮಾಡಿರೋದನ್ನ ನೋಡ್ತಾ ಇದ್ವಿ, ಅಲ್ಲಿ ಕಪ್ಪು ಶೇಡ್ ನೆಟ್ ಅನ್ನು ಬಳಕೆ ಮಾಡಿದ್ರಿ, ಅದನ್ನು ಉಪಯೋಗಿಸ್ಕೊಳ್ಬಹುದು ಅಥವಾ ಅದರಿಂದ ಏನು ಅನುಕೂಲ ಅನನುಕೂಲ? ಶೇಡ್ ನೆಟ್ ಅಲ್ಲಿ ಉಪಯೋಗಿಸಬಹುದು, ಆದ್ರೆ ಶೀತ ಮಳೆ ಏನಾದ್ರೂ ಇದ್ರೆ ಮಾತ್ರ ಗೆದ್ದಲು ಬರೋ ಸ್ವಲ್ಪ ಅಪಾಯ ಜಾಸ್ತಿ. ಮಳೆಗಳು ಇಲ್ಲದಿದ್ರೆ ಶೇಡ್ ನೆಟ್ಟು ಪ್ರಯೋಜನವೇ, ಅಂದ್ರೆ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಆಗುತ್ತೆ. ಇದರ ಟರ್ಪಲ್ ಏನಾದ್ರೂ ಸ್ವಲ್ಪ ಬೆಲೆ ಜಾಸ್ತಿ, ಶೇಡ್ ನೆಟ್ಗೆ ಸ್ವಲ್ಪ ಬೆಲೆ ಕಮ್ಮಿ ಇರ್ತದೆ, ಆದ್ರೂ ತುಂಬಾ ಬಾಳಿಕೆ ಬರೋದಿಲ್ಲ, ಗೆದ್ದಲುಗಳು ಜಾಸ್ತಿ ಅದಕ್ಕೆ. ಅನುಕೂಲ ಅನಾನುಕೂಲಗಳನ್ನ ಗಮನಿಸ್ತಾ ಇರಬೇಕು, ಚರ್ಚೆ ಆದ್ರೆ ಒಳ್ಳೇದೇ. ರೈತರು ಶ್ರಮ ಆಳು ಸಿಗೋದಿಲ್ಲ, ಆಮೇಲೆ ಕಷ್ಟ ಆಗ್ತದೆ ಅನ್ನೋ ಆಲೋಚನೆಗಳನ್ನ ಇಟ್ಕೊಂಡಲ್ಲನೆ ಎಲ್ಲೆಲ್ಲಿ ಏನೇನು ತೊಂದರೆಗಳು ಬರ್ತಾವ ಅವನ್ನೆಲ್ಲ ಪರಿಹರಿಸಲಿಕ್ಕೆ ನಾವು ಜಾಣತನಗಳನ್ನ ಬಳಕೆ ಮಾಡಿಕೊಂಡಷ್ಟು ಒಳ್ಳೇದೆ. ರೋಬಸ್ಟ ಮತ್ತು ಅರೇಬಿಕ ಕಣದಲ್ಲಿ ಒಣಗಿಸಿರೋದನ್ನ ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ಹೇಳೋದು ಹಣ್ಣಾದಾಗ ಕಟಾವು ಮಾಡಿದ್ರೆ ಒಳ್ಳೆ ತೂಕ ಬರುತ್ತೆ ಮತ್ತೆ ಪ್ರಯೋಜನ ಅಂತ. ಆದ್ರೆ ಬಹಳಷ್ಟು ಕೃಷಿಕರು ಕಾಫಿ ಬೆಳೆಗಾರರು 60-70% ಹಣ್ಣಾದ ಮೇಲೆ ಎಲ್ಲದನ್ನು ಕಾಯಿ ಸಮೇತ ತೆಗೆದ್ಬಿಡ್ತಾರೆ, ನೀವೆಲ್ಲ ಹೇಗ್ ಮಾಡ್ತೀರಿ? ನಾವಿಲ್ಲಿ ಉಂಡೆ ಕಾಫಿಯನ್ನೇ ಕೊಡುವ ಕಾರಣ ಕಾಫಿ ಕುಯ್ತಾ ಇರುವಾಗ 60-70% ಹಣ್ಣಾದ್ರೆ ಹಿಡಿದ ಗಿಡವನ್ನು ಪೂರ್ತಿ ಕುಯ್ತೇವೆ. ಈಗ ಪೂರ್ತಿ ಹಣ್ಣಾಗೋರೇಕಾದ್ರೆ ಅದು ಮಳೆಗಳೇ ಬಂದ್ರೆ ಉದುರಿ ಹೋಗುವ ಸಂಭವ ಜಾಸ್ತಿ, ಅದಕ್ಕೆ ಒಂದು 60% ಮೇಲೆ ಹಣ್ಣಾದ್ರೆ ಪೂರ್ತಿ ಗಿಡವನ್ನು ನಾವು ಕುಯ್ತಾ ಬರ್ತವೆ. ನೀವೇನು ಬೆಳೆ ಮಾಡಕ್ ಹೋಗಿಲ್ಲ? ಇಲ್ಲ, ಪಾರ್ಚ್ಮೆಂಟ್ ಎಲ್ಲ ಮಾಡೋ ಸೌಕರ್ಯ ಇಲ್ಲ, ಉಂಡೆ ಕಾಫಿಯನ್ನೇ ಮಾಡ್ತಾ ಇದ್ದೇವೆ. ಕೊಡಗಿನಲ್ಲಿ ಕೆಲವೊಬ್ರು ಬೆಳೆಯನ್ನು ಮಾಡಿ ಲಾಭ ಚೆನ್ನಾಗಿ ಸಿಗುತ್ತೆ ಮತ್ತೆ ಅನುಕೂಲ ಅಂತ ಹೇಳ್ತಾರೆ, ನಿಮ್ಗೆ ಆಲೋಚನೆ ಬರಲಿಲ್ವಾ ಅಥವಾ ಇದೇ ಸಾಕು ನಮ್ಮ ಮಟ್ಟದಲ್ಲಿ ಅಂತ ಹೇಳ್ತೀರಾ? ಇದೇ ಸಾಕು ನಮ್ಮ ಮಟ್ಟದಲ್ಲಿ ಇದ್ದೇವೆ. ಅದನ್ನು ಬೆಳೆ ಮಾಡಬೇಕಿದ್ರೆ ಪುನಃ ಮಿಲ್ಲಿಗೆ ತಗೊಂಡೋಗಿ ಹಲ್ಲರ್ ಅದು ಇದು ಬೇಕು. ಬೆಳೆಯನ್ನು ಖರೀದಿಸುವ ಕಡಿಮೆ, ವ್ಯಾಪಾರಸ್ಥರೆಲ್ಲ ಉಂಡೆಯನ್ನೇ ಖರೀದಿಸುವುದು ಜಾಸ್ತಿ.

ಸ್ವಾರ್ಥಿ ಅಲ್ಲ. ಕೇಳುಗರೆ, ಪ್ರತಿದಿನ ಸಂಜೆ ಮಡಿಕೇರಿ ಆಕಾಶವಾಣಿಯಿಂದ ಉಪಯುಕ್ತ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಪರಿಸರ ಪ್ರಿಯ ಕೃಷಿ, ಸುಸ್ಥಿರ ಕೃಷಿ ಮಾರ್ಗಗಳು, ವೃಕ್ಷಾಧಾರಿತ ಕೃಷಿ, ಮೀನು ಕೃಷಿ, ಕಾಫಿ ಕೃಷಿ, ಏಲಕ್ಕಿ ಕಾಳುಮೆಣಸು ಬೇಸಾಯ, ಹಸು ಎಮ್ಮೆ ಹಂದಿ ಆಡುಗಳ ಸಾಕಾಣಿಕೆ, ಸಾಧಕ ರೈತರ ಅನುಭವ, ಕೃಷಿ ನಿರತ ಮಹಿಳೆಯರ ಅನಿಸಿಕೆ, ಯುವಕರ ಪಾಲ್ಗೊಳ್ಳುವಿಕೆ, ಸಮಗ್ರ ಕೃಷಿ, ಹೀಗೆ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳು, ಜೊತೆಗೆ ಅಲ್ಲಲ್ಲಿ ಅರ್ಥಪೂರ್ಣವಾದ ಕೃಷಿ ಗೀತೆಗಳು ಪ್ರಸಾರವಾಗುತ್ತಿವೆ. ಕೇಳಿ, ಕೊಡಗಿನ ಜನಪ್ರಿಯ ಮಾಧ್ಯಮವಾದ ಆಕಾಶವಾಣಿಯಲ್ಲಿ ನಿತ್ಯವೂ ಕೃಷಿ ಸಂಗತಿಗಳನ್ನು. ಕೃಷಿ ಪ್ರಧಾನವಾದ ನಮ್ಮ ನಾಡಿನಲ್ಲಿ ಆಕಾಶವಾಣಿಯು ಕೃಷಿ ಕ್ಷೇತ್ರದ ವಿವಿಧ ವಿಚಾರಗಳನ್ನು ನಿಮಗಾಗಿ ತಲುಪಿಸುತ್ತಿದೆ. ಪ್ರತಿದಿನದ ಸಂಜೆಯ ಕೃಷಿ ಪ್ರಸಾರದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಕೇಳಿದರೆ ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಮಂದಿರ ಡಿ ನಾಣಯ್ಯ ಮತ್ತು ಡಾ ಎಸ್ ಸಿ ಸುರೇಶ್ ಅವರ ವಿಚಾರಗಳ ಪ್ರಸ್ತಾಪವು ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಭಾರತ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಕಡೆಯಿಂದ ಪೇಟೆಯ ರಾಜಸೀಟಲ್ಲಿ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಇಂದು ನಡೆದು ಈ ಕಾರ್ಬರ್ಲಿ ಜಿಲ್ಲಾಧಿಕಾರಿ ಡಾ ವಿಸಿ ಸತೀಶ, ಭಾರತ್ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಜಿಲ್ಲಾ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ ಸೇರಿದಂಗೆ ಮುಖ್ಯಪಟ್ಟವು ಮತ್ತೆ ಬ್ಯಾರೆ ಬ್ಯಾರೆ ಕಾಲೇಜಿನ ರೇಂಜರ್ಸ್ ಮತ್ತೆ ರೋವರ್ಸ್ ವಿದ್ಯಾರ್ಥಿಗ ಪಾಲ್ಗೊಂಡಿದ್ದು. ಭಾರಿ ಮಳೆಯಿಂದ ಮನೆ ಕಳ್ಕೊಂಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೆ ಆಯಾಯ ಹಂತಕ್ಕೆ ಅನುಗುಣವಾಗಿ ತಕ್ಷಣನೇ ಪರಿಹಾರ ಬಿಡುಗಡೆ ಮಾಡೋಕು, ಇಲ್ಲದಿದ್ದಲ್ಲಿ ಇಂತಹ ಪ್ರಕರಣನ ನಿಯಮಾನುಸಾರದಂಗೆ ಮುಕ್ತಾಯಗೊಳಿಸಿಕೆ ಜಿಲ್ಲಾಧಿಕಾರಿ ಡಾ ವಿಸಿ ಸತೀಶ ಅವು ಸ್ಪಷ್ಟ ನಿರ್ದೇಶನ ಕೊಟ್ಟು ಜಿಲ್ಲೆಯಲ್ಲಿ 2019, 2020 ಮತ್ತೆ 2021 ಸಂಭವಿಸಿದ ಭಾರೀ ಮಳೆಯಿಂದ ಹಾನಿಯಾದ ಮನೆಗಳಿಗೆ ಪರಿಹಾರ ವಿತರಣೆ ಸಂಬಂಧಪಟ್ಟಂಗೆ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಇಂದು ನಡೆದ ಕಂದಾಯ ಹಂಗೆ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಮಾಹಿತಿ ಪಡೆದು ಮಾತಾಡಿದೋ. ಈ ಕಾರ್ಬರ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಅವು, ತಹಶೀಲ್ದಾರ್ ಮಹೇಶ್ ಸೇರಿದಂಗೆ ಇನ್ನಿತರರು ಹಾಜರಿದ್ದು. ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಕ್ಷಯರೋಗದ ಬಗ್ಗೆ ಅರಿವು ಮೂಡಿಸಲಾತು. ಕ್ಷಯ ಮುಕ್ತ ಗ್ರಾಮ ಪಂಚಾಯಿತಿ ಮಾಡಿಕೆ ಸದಸ್ಯರು ಮಾಡುವ ಕರ್ತವ್ಯದ ಬಗ್ಗೆ ತಿಳಿಸಲಾತು. ಕೊಡಗು ಜಿಲ್ಲಾ ಉಸ್ತುವಾರಿ ಮತ್ತೆ ಸಮಾಜ ಕಲ್ಯಾಣ ಹಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮಂತ್ರಿ ಶ್ರೀನಿವಾಸ ಪೂಜಾರಿ ಅವು ನಾಳೆ ಕೊಡಗು ಜಿಲ್ಲಾ ಪ್ರಧಾನ ಕಾರ್ಬಾರ್ ಹಮ್ಮಿಕೊಂಡಳು. ಮಂತ್ರಿಗ ನಾಳೆ ಮಧ್ಯಾಹ್ನ 3:30 ಪೇಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಕೊಡಗು ಜಿಲ್ಲೆನ COVID-19 ಮಂದೆ ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟಕ್ಕೆ ಸಭೆನ ನಡೆಸುವೆ ಮಂತ್ರಿಗಳ ಆಪ್ತ ಕಾರ್ಯದರ್ಶಿ ತಿಳಿಸಿಯೋಳು. ಕಾಫಿ ಬೋರ್ಡ್ ಗೋಣಿಕೊಪ್ಪ ಶ್ರೀಮಂಗಲ ವಲಯದಲ್ಲಿ ಮಣ್ಣು ವಿಶ್ಲೇಷಣೆ ಅಭಿಯಾನ ನಡೆಸುವೆ. 17 ಹೊತ್ತಾರೆ 10:30 ಶ್ರೀಮಂಗಲದ ಗ್ರಾಮ ಪಂಚಾಯಿತಿ ಸಭಾಬಾಡಿಲಿ ಉದ್ಘಾಟನಾ ಕಾರ್ಬರ್ನ ನಡೆಸಲಾದೆ. ಮುಖ್ಯ ನೆಂಟರಾಗಿ ಕಾಫಿ ಬೋರ್ಡ್ನ ಸದಸ್ಯರಾದ ಡಾಲಿ ಚಂಗಪ್ಪನವು ಪಾಲ್ಗೊಳ್ಳುವೆ. ಖುಷಿಯಿದ್ದ ಕಾಫಿ ಬೆಳೆಗಾರರು ಈ ಅವಕಾಶನ ಪಡ್ಕನ ಕೃತ ಮಾಹಿತಿ ಸಿಕ್ಕಿತು. ವಿದ್ಯಾರ್ಥಿಗಳಿಂದ ಮನೆ ಮನೆಗೆ 112 ಅಭಿಯಾನ ಕಾರ್ಬಾರ್ ನಾಳೆ ಹೊತ್ತಾರೆ 10:30 ಆಲೂರು ಸಿದ್ದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಲಿ ನಡೆದಿದೆ. ಹಂಗೆ ಮಧ್ಯಾಹ್ನ 12 ಶಿರಂಗಾಲದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಲಿ, ಮಧ್ಯಾಹ್ನ 2 ಕೂಡಿಗೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಲಿ ನಡೆದಿದೆ ಅಂತ ಪ್ರಕಟಣೆಯಿಂದ ಗೊತ್ತಾಗುತ್ತು. ಜಿಲ್ಲೆಯಲ್ಲಿ ಇಂದು 58 ಹೊಸ ಕೋವಿಡ್ ಪ್ರಕರಣ ಪತ್ತೆಯಾಗುತ್ತು. ಜಿಲ್ಲೆಯಲ್ಲಿ ಒಟ್ಟಾರೆ 386 ಸಕ್ರಿಯ ಪ್ರಕರಣ ಆಗುತ್ತು. ಪಾಸಿಟಿವಿಟಿ ಪ್ರಮಾಣ .48 ಆಗಿದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 69 ಆಗುತ್ತು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಮಾಹಿತಿ ಕೊಟ್ಟಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ನಡೆಸುತ್ತಿದ್ದ ರಾಜ್ಯ ವಲಯ ಕ್ರೀಡಾ ಶಾಲೆ ಕ್ರೀಡಾ ನಿಲಯಗಳಿಗೆ 2022-23 ಸಾಲಿ 8 ತರಗತಿ ಮತ್ತೆ ಪ್ರಥಮ ಪಿಯುಸಿ ಮಕ್ಕಳಿಗೆ ಆಯ್ಕೆ ಪ್ರಕ್ರಿಯೆ ಆಗಿದ್ದು, ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ಅವಕಾಶ ವಂಚಿತರಾಗಿದ್ದ ವಿದ್ಯಾರ್ಥಿಗ ತಾರೀಖ್ 19 ಕುಶಾಲನಗರ ತಾಲೂಕು ಕೂಡಿಗೆ ಸರ್ಕಾರಿ ಶಾಲಾ ಕ್ರೀಡಾಂಗಣದಲ್ಲಿ ನಡೆದಿದೆ ಅಂತ ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರಾದ ಜೆಎಸ್ ಗುರುಸ್ವಾಮಿಯವರು ಮನವಿ ಮಾಡಿಕೊಂಡಳು. ಪೇಟೆನ ಜಿಲ್ಲಾ ಕ್ರೀಡಾಂಗಣದಲ್ಲಿದ್ದ ಕಿರಿಯರ ಕ್ರೀಡಾ ವಸತಿ ನಿಲಯಕ್ಕೆ ವಾರ್ಡನ್ ಹುದ್ದೆಗೆ ಅರ್ಜಿ ಕರೆದಳು. ಹಗಲು ಇರುಳು ಸಮಯದಲ್ಲಿ ಕ್ಷೇಮ ಪಾಲಕರು ಕ್ರೀಡಾ ನಿಲಯದಲ್ಲೇ ಇರೋಕು, ಮಹಿಳಾ ಅಭ್ಯರ್ಥಿಯಾಗಿರೋಕು, ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆ ಕಡೆಯಿಂದ ಕೇಳಿ ತಿಳ್ಕನಕ್ಕಂತ ಇಲಾಖೆನ ಸಹಾಯಕ ನಿರ್ದೇಶಕರು ಮಾಹಿತಿ ಕೊಟ್ಟಳು. ವಿರಾಜಪೇಟೆ ತಾಲೂಕು ಬೇಟೋಳಿ ಹಂಗೆ ಅರ್ಜಿ ಗ್ರಾಮ ಪಂಚಾಯಿತಿಗಳ ಅನುದಾನದಲ್ಲಿ ನಿರ್ಮಿಸಲಾದ ಡಿಜಿಟಲ್ ಗ್ರಂಥಾಲಯನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯ ಅವರು ಉದ್ಘಾಟನೆ ಮಾಡಿದರು. 2021-22 ಸಾಲಿ ಕೊಡವ ಸ್ನಾತಕೋತ್ತರ ತರಗತಿ ನಡೆಸಿಕೆ ಅವಕಾಶ ಕೊಟ್ಟಿದ್ದು, ಈಗ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಅವಕಾಶ ಇದ್ದು ಪ್ರವೇಶಾತಿಗೆ ಅರ್ಜಿ ಒಪ್ಪಿಸಿಗೆ ಇದೇ ತಿಂಗಳ 20 ಕಡೆಯ ದಿನ ಆಗುತ್ತು. ಕರ್ನಾಟಕ ಬ್ಯಾಂಕ್ಲಿ ಅವಶ್ಯ ಇದ್ದ ಮ್ಯಾನೇಜರ್ ಹುದ್ದೆ ಭರ್ತಿಗೆ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಅಭ್ಯರ್ಥಿಗ ಶಾರ್ಟ್ ಲಿಸ್ಟ್ ಮಾಡಿ ಆಮೇಲೆ ಸಂದರ್ಶನ ನಡೆಸಿ ಹುದ್ದೆಗಳಿಗೆ ನೇಮಕ ಮಾಡಲಾದೆ. ಖುಷಿಯಿದ್ದ ಅಭ್ಯರ್ಥಿಗ ಕರ್ನಾಟಕ ಬ್ಯಾಂಕಿನ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಅರ್ಜಿ ನಮೂನೆನ ಪಡೆದು ಆಮೇಲೆ ಅರ್ಜಿ ನಮೂನೆನ ಅವಶ್ಯ ಇದ್ದ ಎಲ್ಲಾ ಮಾಹಿತಿನ ಭರ್ತಿ ಮಾಡಿ ಅಗತ್ಯ ದಾಖಲೆ ಹಂಗೆ ನಿಗದಿತ ಡಿಡಿಯೊಟ್ಟಿಗೆ ಅಂಚೆ ಮೂಲಕ ಕಚೇರಿಗೆ ಸಲ್ಲಿಸಕ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-000018. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೈನ್ ಸಿಟಿ ಸಂಪರ್ಕಿಸಿ 9243-00-2323. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611-58-6230. ಉತ್ತಮ ಗುಣಮಟ್ಟ, ದೀರ್ಘಬಾಳಿಕೆ ಮತ್ತು ನಂಬಿಕೆಯ ಬ್ಲೂ ವರ್ಲ್ಡ್ ಬ್ರ್ಯಾಂಡ್ನ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಹಾಗೂ ಏರ್ಗನ್ ಕೋವಿಗಳ ಮದ್ದುಗುಣಗಳಿಗಾಗಿ ಹೆಸರುವಾಸಿಯಾದ ತಮ್ಮದೇ ಮಳಿಗೆ ಮೆಸರ್ಸ್ ಮೋಹನ್ ಭಂಡಾರ, ಕಾವೇರಿ ಕಾಂಪ್ಲೆಕ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9449475687. ಮಾಲೀಕರು ಆಪರ್ ಅಂಡ್ ಅಪಿ ಮೋಹನ್. ಶ್ರೀ ಕಾವೇರಮ್ಮ ಕೊಡವ ಪಿಂಜ ಅಮ್ಮ ಕೊಡವ ಚಾರಿಟಬಲ್ ಟ್ರಸ್ಟ್ ಆದನೇಲ್ ಭಾಗಮಂಡಲತ್ ಕಾಲೋದಿ ನಡ್ತುವನ್ನತ ಶತರುದ್ರಾಭಿಷೇಕ ಪಠಣ, ಗಣಪತಿ ಹೋಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಪಿಂಜ ಚಂಡಿಕಾ ಯಾಗತ್ನ ಇದೇ ತಿಂಗಳ 14 ನಡ್ತೋಕ ತೀರ್ಮಾನ ಮಾಡಿ ತಿಂಜತ್. ಆಚಂಗಿ ಇದೀಗ ಸರ್ಕಾರದ ಕೋವಿಡ್ ನಿರ್ಕ ಉಳ್ಳಾನಗುಂಡು ಮಿಂಜಕ ತೆರಕಿತ್. ಭಕ್ತಂಗೆಲ್ಲ ಸಹಕರಿಸಿಡೋಣಂದು ಟ್ರಸ್ಟ್ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242, 8700-01-4242. ಇದುವರೆಗೆ ಜಾಹೀರಾತುಗಳನ್ನು ಕೇಳಿದಿರಿ. ಸೇವಾ ಮಾಹಿತಿ. ನಾಪೊಕ್ಲು ಅಜ್ಜಿಮುಟ್ಟ ನಿವಾಸಿ ಪಾಡಿಯಾಮಂಡ ಕಾಳಮಯ್ಯ ರಮೇಶ್ ಐಂಗಡ ಮೂವು ಪಾಡಿಯಾಮಂಡ ಗಣೇಶ್ ನುಪ್ಪತ್ತೊಂಬದನೇ ಬಯತ್ಲ ಇಂದು ಮರಣಪಟ್ಟಿತು. ಪಾಡಿಯಾಮಂಡ ಗಣೇಶ್ ಐಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜಣ ಅಜ್ಜಿ ಮುಟ್ಟತ್ರ ಸ್ವಂತ ಮನೆಯ ನಡಪ. ಬೆಂಗಳೂರು ವಿದ್ಯಾರಣ್ಯಪುರ ನಿವಾಸಿ ಚಿಂಡುಳಿರ ಚಿಟ್ಟಿಯಪ್ಪ ಐಂಗಡ ಪೊಣ್ಣು ಕಾವೇರಮ್ಮ ಪಟ್ಟತಿ ಐಂಗ ಇಂದು ಮರಣಪಟ್ಟಿತು. ಅಳವತ್ತು ಬಯತ್ಲ ಚಿಂಡುಳಿರ ಕಾವೇರಮ್ಮ ಪಟ್ಟತಿ ಐಂಗಡ ತಾಮನೆ ಪೂಚಂಡ ಆಖೇರಿ ಕಾರ್ಯ ನಾಳೆ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಂಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ ಸಾವಿರ ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಮಡಿಕೇರಿ ನಗರ ಹತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಇಂದು ಕಂದಾಯ ಗ್ರಾಮೀಣಾಭಿವೃದ್ಧಿ ಪಿಂಜ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಯಡ ಸಭೆ ನಡೆದದ್ದು. ಸಭೆಯಲ್ಲಿ ಮಾಹಿತಿ ಪಡೆದು ತಕ್ಕ ಬರಂದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಕೈಂಜ ದಂಡಾಯಿರ್ತ 19 ದಂಡಾಯಿರ್ತ 20 ದಂಡಾಯಿರ್ತ 21 ಮಳೆ ನುಂಡು ಮನೆ ಕಳೆದಂಡ ಇಂಗಕ್ಕ ಮನೆ ಕಟ್ಟೋಕ್ ಪರಿಹಾರ ಕಿಟ್ಟಿತ್ತಲೆ ಅನ್ನೋ ದೂರು ಬಂದ ನಿಂಜಿತು. ಈ ನಿಟ್ಟಲು ಮನೆ ನಿರ್ಮಾಣ ಆಕತಲ್ಲಿ ಆಯಾಯ ಹಂತಕ್ಕೆ ಸರಿಯಾಯಿತು, ತಕ್ಷಣ ಪರಿಹಾರ ಬಿಡುಗಡೆ ಮಾಡೋಂಡು, ಇಲ್ಲದಲ್ಲಿ ಇಂಥ ಪ್ರಕರಣತನ ನಿಯಮಾನುಸಾರ ಮುಕ್ತಾಯ ಮಾಡೋಂಡು ಅವು ನಿರ್ದೇಶನ ಮಾಡಿಚಿ. ಅನ್ನನೆ ಪ್ರತಿ ಗ್ರಾಮ ಪಿನ ಹೋಬಳಿ ಮಟ್ಟದ ನೋಡಲ್ ಅಧಿಕಾರಿಯ ಮನೆ ನಿರ್ಮಾಣಕ್ಕೆ ಸಂಬಂಧಪಟ್ಟನಕ್ಕೆ ಪರಿಶೀಲನೆ ಮಾಡಿತ್ತು, ವರದಿ ಕೊಡಿಕೊಂಡೊಂದು ಅವು ಸೂಚನೆ ಕೊಡುತ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ದಂಡಾಯಿರ್ತ 21-22 ಸಾಲಕ್ಕೆ ಎಂಎಸ್ ಸ್ನಾತಕೋತ್ತರ ಕ್ಲಾಸ್ ನಡೆಸುವಕ್ಕೆ ಅವಕಾಶ ಕೊಡುತ್ತಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಮ್ಮಟಂಡ ಪಾರ್ವತಿಯಪ್ಪಯ್ಯ ಬಾಚರಣಿಯಂಡ ಪಿ ಅಪ್ಪಣ್ಣ ಕೂಡ್ನನಕ್ಕೆ ಸುಮಾರು ತಜ್ಞಂಗಡ ಸಾಕಾರತೋಡೆ 4 ಸೆಮಿಸ್ಟರ್ಗೆ ಪಾಠಕ್ರಮ ತಯಾರಿ ಮಾಡಿತು. ಈ ಕ್ಲಾಸ್ ಸಿಬಿಎಸ್ಇ ರ ಮಾದರಿ ಇಪ್ಪ ಇದನ್ನು ಏದೇ ಪದವಿ ಪಡೆದಂಡಿಂಗ ಕೂಡಲು ಅಲ್ಲತೆ ಬಯತರ ನಿರ್ಕ ಇಲ್ಲ. ಇದತ್ತು ಪದವಿ ಪಡೆದಂಡಿಂಗ ಮಿನ್ಯಕ್ ಉಪಾಧ್ರಯ ಅಪ್ಪಕ್ ಅರ್ಹಂಗ ಅಪ್ಪದಲ್ಲತೆ ಪದವಿ ಪಡೆದಂಡ ಡಾಕ್ಟರೇಟ್ ಪಡೆದವಲು ಕೂಟಕ್ಕೆ ಕೊಡುವ ಸಾಹಿತ್ಯತನ ಬಳತುವಕ್ಕೆ ಸಹಾಯ ಅಪ್ಪ ಎಂಎ ಕೊಡುವ ಸ್ನಾತಕೋತ್ತರ ಪದವಿಗೆ ಕೂಡುವಕ್ಕೆ ಇರದೆ ಉಳ್ಳವು ಇದೇ ಇರುವ ದಂಡ ಉಳಲು ಅರ್ಜಿ ಉಡಲೊಂದು ಅಧ್ಯಕ್ಷೆ ಅಮ್ಮಟಂಡ ಪಾರ್ವತಿಯಪ್ಪಯ್ಯವು ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಮಾಜ ಕಲ್ಯಾಣ ಪಿನ ಬಯತುಳ ವರ್ಗತ್ರ ಕಲ್ಯಾಣ ಸಚಿವಂಗಳಾದ ಕೋಟ ಶ್ರೀನಿವಾಸ ಪೂಜಾರಿಯವು ನಾಳೆ ಕೊಡಗು ಜಿಲ್ಲೆಗೆ ಬಪ್ಪದುಂಡು. ನಾಳೆ ಮಜಾಣ 3:30 ನಗರತ್ರ ಜಿಲ್ಲಾ ಪಂಚಾಯತ್ ಸಭಾಬಾಡೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ COVID-19 ಪಿನ ಪ್ರಕೃತಿ ವಿಕೋಪತ್ರ ಮೀದ ಸಭೆ ನಡೆಸುವ ಅಂದು ಐಂಡ ಕಾರ್ಯದರ್ಶಿ ಡಾ ಬಿ ಉದಯಕುಮಾರ್ ಶೆಟ್ಟಿಯವು ಅರಿಚಿಟ್ಟಿತು. ಭಾರತ ಸ್ಕೌಟ್ಸ್ ಪಿನ ಗೈಡ್ಸ್ ರಾದನೆಲ್ ಇಂದು ನಗರತ್ರ ರಾಜಸೀಟಲ್ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ನಡೆದಿತು. ಈ ಕಾರ್ಯಕ್ರಮದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಗಳಾದ ಪ್ರಮೋದ್, ಭಾರತ ಸ್ಕೌಟ್ಸ್ ಪಿನ ಗೈಡ್ಸ್ ರ ಜಿಲ್ಲಾ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಕೂಡ್ನಂದಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಪರಿಶಿಷ್ಟ ವರ್ಗತ್ರ ಕಲ್ಯಾಣ ಇಲಾಖೆ ಪಿನ ಎನ್ಎಫ್ಪಿ ಬ್ಯಾಂಬೂ ಮಿಷನ್ ಅರಣ್ಯ ಇಲಾಖೆಯ ಕೂಡುಕೂಟದ ಪರಿಶಿಷ್ಟ ಪಂಗಡದ ರೈತಂಗಕ್ಕೆ ಪುಂಡತ್ರ ಕೃಷಿ ಮಾಡುವಕ್ಕೆ ಪುರುಡು ಕೊಡಪಕಾಯಿತು. ಎಕರೆಕ್ ಕಾಲಕ್ಕೆ 18,000 ಅನ್ನನೆ ಮುಂದೆ ಕಾಲತ್ರ ಸಮಯತ್ರ ಸಹಾಯಧನಕ್ಕೆ ಅರ್ಜಿ ಹಾಕಿತು. ಅರ್ಜಿ ಉಡೋಕೆ ಇರಾದೆ ಉಳ್ಳವು ಇದೇ ಇರುವ ದಂಡ ಉಳ್ಳಲು ಅರ್ಜಿ ಉಡಲೊಂದು ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಕಟಂಡಿತು. ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿಲಿ ಗ್ರಾಮ ಪಂಚಾಯಿತಿ ಸದಸ್ಯಂಗಕ್ಕೆ ಕ್ಷಯರೋಗತ್ರ ಮೀದ ಜಾಗೃತಿ ಮೂಡಿಸಿಡೋ ಕಾರ್ಯಕ್ರಮತನ ಇಂದು ನಡೆದುಚಿ. ಇದತ್ತು ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಮಾಡುವಂಡ ಮೀದ ಸದಸ್ಯಂಗ ಮಾಡೋಂಡ್ಯಾನ ಕರ್ತವ್ಯತ್ರ ಮೀದ ಅರಿವಿಕೆ ಮೂಡಿಸಿಟ್ಟತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷ ಪಿ ಚಂದ್ರಶೇಖರ್, ಡಿಒ ಶಿಲ್ಪ ಕುಡ್ನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್ತು. ವಿದ್ಯಾರ್ಥಿಗಳುಂಡು ಮನೆ ಮನೆಗೆ 112 ಅಭಿಯಾನ ಕಾರ್ಯಕ್ರಮ ನಾಳೆ ಪೊಲಕ 10:30 ಆಲೂರು ಸಿದ್ದಾಪುರ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಡಪ. ಅಂದನೆ ಮಜ್ಜಣ 12 ಶಿರಂಗಾಲತ್ರ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಪಿನ್ನ ಕೂಡಿಗೆರೆ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಡಪ ಎಂದು ಪ್ರಕಟಣೆ ಅರಿಚಿಟ್ಟಿತು. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಲ್ಲಿ 19, ವಿರಾಜಪೇಟೆ ತಾಲೂಕಲ್ಲಿ 12, ಪಿನ್ನ ಸೋಮರಪೇಟೆ ತಾಲೂಕಲ್ಲಿ 25 ಒಟ್ಟು 58 COVID-19 ಪ್ರಕರಣ ದಾಖಲಾಯಿತು. ಜಿಲ್ಲೆಯಲ್ಲಿ ಒಟ್ಟು 69 ಕಂಟೈನ್ಮೆಂಟ್ ವಲಯ ಪಿನ್ನ 386 ಸಕ್ರಿಯ ಪ್ರಕರಣ ಉಂಡೆಂದು ಜಿಲ್ಲಾಧಿಕಾರಿ ಕೋವಿಡ್ಗೆ ಸಂಬಂಧಪಟ್ಟ ಮಾಹಿತಿ ತಂದಿತು. ಇಲ್ಲಿಗೆ ಬೈಟೇತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸೇವಾ ಮಾಹಿತಿ. ನಾಪಕ್ಲು ಅಜ್ಜಿಮುಟ್ಟ ನಿವಾಸಿ ಪಾಡಿಯಮಂಡ ಕಾಳಮಯ್ಯ ರಮೇಶ್ ಅಂಗಡಮೋ ಪಾಡಿಯಮಂಡ ಗಣೇಶ್ ನುಪ್ಪತ್ತೊಂಬದನೇ ಬಯತ್ಲು ಇಂದ ಮರಣಪಟ್ಟಿತು. ಪಾಡಿಯಮಂಡ ಗಣೇಶ್ ಅಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜಣ ಅಜ್ಜಿಮುಟ್ಟತ್ರ ಸ್ವಂತ ಮನೆಯಲ್ಲೂ ನಡಪ. ಬೆಂಗಳೂರು ವಿದ್ಯಾರಣ್ಯಪುರ ನಿವಾಸಿ ಚೀಂಡುಳಿರ ಚಿಟ್ಟಿಯಪ್ಪ ಅಂಗಡ ಪೊಣ್ಣು ಕಾವೇರಮ್ಮ ಪಟ್ಟತಿ ಅಂಗ ಇಂದು ಮರಣಪಟ್ಟಿತು. ಅಳವತ್ತು ಬಯತ್ಲ ಚೀಂಡುಳಿರ ಕಾವೇರಮ್ಮ ಪಟ್ಟತಿ ಅಂಗಡ ತಾಮನೆ ಪೂಚಂಡ ಆಕೇರಿ ಕಾರ್ಯ ನಾಳೆ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಂ ಅಲ್ಲೂ ನಡಪ. ಸೇವಾ ಮಾಹಿತಿ ಕೇಳಿದಿರಿ.